ಸೆಂಟಿಮೀಟರ್, ಉತ್ತರ ಕನ್ನಡ ಉಡುಪಿಯ ಸಿದ್ದಾಪುರ, ಕೊಪ್ಪಳ, ವಿಜಯಪುರ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 39.4 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಸಿಸಿಎಫ್, ನಾಫೆಡ್ ಹಾಗೂ ಕೇಂದ್ರೀಯ ಭಂಡಾರಗಳಿಂದ ಅಕ್ಕಿ ಪಡೆಯಲು ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅನನ್ಯ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ರಾಜ್ಯದ ಎಲ್ಲ ಕಚೇರಿಗಳಲ್ಲಿ ಕಾವೇರಿ ತಂತ್ರಾಂಶ ಅಳವಡಿಕೆ, ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಚಿಂತನೆ, ಡಾ ಎಂಸಿ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇನ್ನೀಗ ದೇಶಭಕ್ತಿ ಗೀತೆಗಳು. ಬೆಳಕಿತು ಭಾರತದ ಬಿಡುಗಡೆಯ ಬೆಳಕೆ, ಸಾಶಿ ಮರುಳಯ್ಯ ಅವರ ಈ ರಚನೆಯನ್ನು ಕೇಳೋಣ. ಹಾಡಿದ್ದಾರೆ ಎಂಎಸ್ ಶೀಲಾ ಹಾಗೂ ಬಿಕೆ ಸುಮಿತ್ರ. ವಿಸ್ತೃತ ಗಂಧ ಕುಟಿ ಜನ ಮನವೇ ವೇದಿಕೆಯು ವೈಜಯಂತಿ. ಮಾತೃಭೂಮಿ ಜನನಿ ವೃಂದಗಾನದಲ್ಲಿ ಸೇವೆ ಮಾಡುವ ದೇಶಭಕ್ತಿ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 7:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಕೆ ಕುರಿತು ಡಾಕ್ಟರ್ ಆರ್ ಎಸ್ ಗಿರೆಡ್ಡಿ ಅವರೊಂದಿಗೆ ಸಂದರ್ಶಿಸಿದ್ದಾರೆ ಪಿಎಂ ಜಗದೀಶ್. ನಂತರ ಗೊರವರ ಮಲ್ಲಯ್ಯ ಮತ್ತು ಸಂಗಡಿಗರಿಂದ ಗೊರವರ ಪದವನ್ನು ಕೇಳಲಿದ್ದೀರಿ. ಮೊದಲಿಗೆ ಪ್ರಕಟಣೆ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ನಮಸ್ಕಾರ ಡಾಕ್ಟರ್ ಗಿರೆಡ್ಡಿ ಅವರೇ. ನಮಸ್ಕಾರ. ಎರೆಹುಳು ಗೊಬ್ಬರದ ಬಗ್ಗೆ ನಾವು ಇತ್ತೀಚೆಗೆ ಎಲ್ಲ ಕಡೆಗಳಿಂದಲೂ ಕೇಳ್ತಾ ಇದ್ದೀವಿ. ಹೌದು, ಈ ಸಾವಯವ ಕೃಷಿ ಜನಪ್ರಿಯ ಆದ ಹಾಗೆ ಈ ಎರೆಹುಳು ಗೊಬ್ಬರಕ್ಕೂ ಕೂಡ ಒಂದು ಬೇಡಿಕೆ ಬರ್ತಾ ಇದೆ ಅಂತ ಬಹಳಷ್ಟು ಮಹತ್ವ ನಾವು ಕಾಣ್ತಾ ಇದ್ದೇವೆ. ತಾವಿವತ್ತು ಈ ಎರೆಹುಳು ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡ್ಕೋಬಹುದು ಮತ್ತು ಎರೆಹುಳುವಿನಿಂದ ಇನ್ನೂ ಬೇರೆ ಬೇರೆ ಏನೇನು ಉಪಯೋಗಗಳನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ಮೊದಲಿಗೆ ಈ ಎರೆಹುಳು ತಾಂತ್ರಿಕತೆಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಹೇಳ್ತೀನಿ. ತಾವು ಈಗ ಹೇಳಿದಂತೆ ಸಾವಯವ ಕೃಷಿಯಲ್ಲಿ ಮತ್ತು ಸುಸ್ಥಿರ ಕೃಷಿಯಲ್ಲಿ ಈ ತಾಂತ್ರಿಕತೆ ಅಂದರೆ ಎರೆಹುಳುಗಳನ್ನು ಉಪಯೋಗ ಮಾಡಿಕೊಂಡು ಒಕ್ಕಲುತನದಲ್ಲಿ ಅವುಗಳ ಉಪಯೋಗವನ್ನು ತೆಗೆದುಕೊಳ್ಳುವ ಒಂದು ತಾಂತ್ರಿಕತೆ ಬಹಳಷ್ಟು ಮಹತ್ವವನ್ನು ಹೊಂದಿದೆ. ಈ ಎರೆಹುಳು ತಾಂತ್ರಿಕತೆಗಳಲ್ಲಿ ಎರೆಹುಳು ಕಾಂಪೋಸ್ಟನ್ನು ಉತ್ಪಾದನೆ ಮಾಡುವುದು, ಎರೆಜಲ ಉತ್ಪಾದನೆ ಮಾಡುವುದು, ಮೂರನೇದಾಗಿ ಇನ್ಸಿಟು ವರ್ಮಿಕಲ್ಚರ್ ಅಂತ ಹೇಳ್ತೇವೆ, ಇರುವ ನೆಲೆ ಎರೆಹುಳು ಕೃಷಿ ಅಂದರೆ ಬೆಳೆಗಳ ಸಮೀಪವೇ ಹುಳುಗಳನ್ನು ಬೆಳೆದು ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುವಂಥ ಒಂದು ವ್ಯವಸ್ಥೆ, ಕೊನೆಯದಾಗಿ ಎರೆಹುಳು ಸಂರಕ್ಷಣೆ ಅಂದರೆ ನಮ್ಮ ಭೂಮಿಯಲ್ಲಿರುವ ಸ್ಥಾನಿಕ ಹುಳುಗಳನ್ನು ಯಾವ ರೀತಿಯಲ್ಲಿ ನಾವು ಕಾಪಾಡಿಕೊಂಡು ಹೋಗಬೇಕು ಅನ್ನೋದು ಈ ತಾಂತ್ರಿಕತೆಯ ಮುಖ್ಯ ಉದ್ದೇಶ. ಈಗ ಮುಖ್ಯವಾಗಿ ನಮ್ಮ ರೈತರಲ್ಲಿ ಸಾಕಷ್ಟು ಈ ಕೃಷಿ ತ್ಯಾಜ್ಯಗಳು ಸಿಗ್ತವೆ. ಹೌದು, ಈ ಸೊಪ್ಪು ಸೆದೆ ಗರಿಗಳು, ಕಬ್ಬಿನ ಗರಿಗಳು ಅಂತವೆಲ್ಲ ಸಿಗ್ತವಲ್ಲ, ಇವನ್ನ ಬಳಸ್ಕೊಂಡು ಈ ಎರೆಹುಳು ಕಾಂಪೋಸ್ಟ್ ಅನ್ನು ಯಾವ ರೀತಿ ಮಾಡ್ಕೋಬಹುದು ಅಂತೀರ? ನಮ್ಮ ಸಾಮಾನ್ಯವಾಗಿ ನಮ್ಮ ಒಕ್ಕಲುತನದಲ್ಲಿ ಸಿಗುವಂತಹ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನು ನಾವು ಎರೆಹುಳು ಕಾಂಪೋಸ್ಟ್ ಉತ್ಪಾದನೆಗೆ ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ಬೆಳೆಯಲ್ಲಿ ಸಿಗುವಂತ ಎಲ್ಲಾ ತ್ಯಾಜ್ಯ ವಸ್ತುಗಳು, ನಾವು ಬೆಳೆಗಳನ್ನ ಬೆಳೆದ ಮೇಲೆ ಉಳಿಯುವಂತಹ ತ್ಯಾಜ್ಯ ವಸ್ತುಗಳು, ಆಮೇಲೆ ಪ್ರಾಣಿಗಳಿಂದ ಸಿಗುವಂತ ಸಗಣಿ, ಆಮೇಲೆ ಒಕ್ಕಲುತನದಲ್ಲಿ ಸಿಗುವಂತ ಕೃಷಿ ಕಳೆಗಳು, ಅರಣ್ಯ ಮತ್ತು ತೋಟಗಳ ತ್ಯಾಜ್ಯ, ಹಾಗೂ ಹಲವಾರು ಕೃಷಿ ಆಧಾರಿತ ಉದ್ದಿಮೆಗಳಿಂದಲೇ ಸಿಗುವಂತ ತ್ಯಾಜ್ಯವನ್ನು ಉಪಯೋಗ ಮಾಡಿಕೊಂಡು ನಾವು ಎರೆಹುಳು ಕಾಂಪೋಸ್ಟ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ಇವು ಎರೆಹುಳು ಕಾಂಪೋಸ್ಟ್ ಅಥವಾ ಎರೆ ಜಲ ಅಂತ ಏನು ಹೇಳ್ತೀವಲ್ಲ, ಇವುಗಳಲ್ಲಿ ಬೆಳೆಗಳಿಗೆ ಅವಶ್ಯವಿರುವ ಎಲ್ಲ ಪೋಷಕಾಂಶಗಳು ಇರ್ತವೆ. ಅಂದ್ರೆ ಈಗ ಎರೆ ಜಲ ಅಂತ ಒಂದು ಪದ ಬಳಸಿದಲ್ಲಿ, ಹೌದು, ಎರೆ ಜಲ ಅಂದ್ರೆ ಏನು ಅಂತಾರೆ? ಎರೆ ಜಲ ಅಂದರೆ ನಾವು ಎರೆಹುಳು ಕಾಂಪೋಸ್ಟನ್ನ ಉತ್ಪಾದನೆ ಮಾಡುವಂತಹ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹುಳುಗಳು ಇದ್ದಾಗ ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ಹಿಕ್ಕೆಯ ಶೇಖರಣೆ ಆದಾಗ ಒಂದು ವ್ಯವಸ್ಥೆಯಲ್ಲಿ ನೀರನ್ನು ಸಿಂಪಡಣೆ ಮಾಡಿ ಹುಳುವಿನ ಹಿಕ್ಕೆಯನ್ನು ಹಾಗೂ ಹುಳುಗಳ ಮೈಯನ್ನು ತೊಳೆದು ಸಂಗ್ರಹಿಸುವ ಜಲವೇ ಎರೆಜಲ. ಈ ಎರೆಜಲ ಎರೆಹುಳುವಿನ ಕಾಂಪೋಸ್ಟ್ನಲ್ಲಿರುವಂಥ ಎಲ್ಲ ಪೋಷಕಾಂಶಗಳನ್ನು ಇದು ಹೊಂದಿರುತ್ತದೆ. ಇವಾಗ ಎರೆಹುಳು ಕಾಂಪೋಸ್ಟನ್ನು ನಾವು ಬೆಳೆಗಳಿಗೆ ಮಣ್ಣಿನ ಮುಖಾಂತರ ಕೊಡುತ್ತೇವೆ. ಹೌದು, ಆದರೆ ಎರೆಜಲವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಎಲೆಗಳ ಮುಖಾಂತರ ಸಿಂಪಡಣೆ ಮಾಡ್ತೇವೆ. ಎಲೆ ಸಂಪರ್ಕವಾಗಿ ಬಳಸ್ಕೋಬಹುದು. ಈಗ ಬೆಳೆಗಳಿಗೆ ಬೇಕಾಗುವ ಎಲ್ಲ ಮುಖ್ಯ ಪೋಷಕಾಂಶಗಳು, ಉದಾಹರಣೆಗೆ ಸಾರಜನಕ, ರಂಜಕ, ಪೊಟ್ಯಾಶ್, ಮುಂದೆ ಲಘು ಪೋಷಕಾಂಶಗಳು, ಬೆಳೆಗಳಿಗೆ ಸಣ್ಣ ಪ್ರಮಾಣದಲ್ಲಿ ಕೆಲವೊಂದು ಲಘು ಪೋಷಕಾಂಶಗಳು ಬೇಕಾಗ್ತವೆ, ಉದಾಹರಣೆ ಕಬ್ಬಿಣ, ಸತುವು, ಬೋರಾನ್. ಸೊ ಈ ಎಲ್ಲ ಲಘು ಪೋಷಕಾಂಶಗಳು ಎರೆಹುಳು ಕಾಂಪೋಸ್ಟ್ದಲ್ಲಿ ಮತ್ತು ಎರೆಜಲದಲ್ಲಿ ಸಿಗ್ತವೆ. ಇದಲ್ಲದೆ ಬೆಳೆಗಳ ಬೆಳವಣಿಗೆ ಬೇಕಾಗುವಂತಹ ಬೆಳೆ ಪ್ರಚೋದಕ ವಸ್ತುಗಳು, ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೇವೆ. ಹೌದು ಇದು. ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಬೆಳೆಗಳ ಬೆಳವಣಿಗೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂತ ದಿಶೆಯಲ್ಲಿ ಉಪಯೋಗವಾಗುವಂತಹ ಸೂಕ್ಷ್ಮಾಣು ಜೀವಿಗಳು ಅಂದರೆ ಶಿಲೀಂಧ್ರ ಆಗ್ಬೋದು, ಬ್ಯಾಕ್ಟೀರಿಯಾ, ಆಕ್ಟಿನೋಮೈಸಿಟಿಸ್, ಪ್ರೋಟೋಜೋವಾ, ಇವೆಲ್ಲ ವಸ್ತುಗಳನ್ನು ಈ ಎರೆಹುಳು ಕಾಂಪೋಸ್ಟ್ಗಳನ್ನು ಹೊಂದಿರ್ತದೆ. ಅದಕ್ಕಾಗಿಯೇ ನಾವು ಸಾವಯವ ಕಾಂಪೋಸ್ಟ್ಗಳಲ್ಲಿ ಇದು ಶ್ರೇಷ್ಠ ದರ್ಜೆಯ ಕಾಂಪೋಸ್ಟ್ ಅಂತ ನಾವು ಹೇಳ್ತೇವೆ. ಅಂದ್ರೆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೌದು ಹೌದು ಹೌದು. ಅಂದ್ರೆ ಅಲ್ಲಿಗೆ ಮಣ್ಣಿನ ಒಂದು ಗುಣಗಳನ್ನು ಇದು ಉತ್ತಮಪಡಿಸುತ್ತೆ. ಹಾ, ಸೂಕ್ಷ್ಮಾಣು ಜೀವಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಎರೆಹುಳು ಕಾಂಪೋಸ್ಟ್ ಅಲ್ಲಿ ಇದ್ದಾಗ ನಾವು ಆ ಕಾಂಪೋಸ್ಟ್ ಅನ್ನ ಮಣ್ಣಿಗೆ ಹಾಕಿದಾಗ ಅಲ್ಲಿ ಅವು ಸಸ್ಯಗಳ ಆಶ್ರಯದಲ್ಲಿ ಮಣ್ಣಿನಲ್ಲಿರುವಂತಹ ರಂಜಕವನ್ನ ಬಿಡುಗಡೆ ಮಾಡ್ತವೆ. ಆಮೇಲೆ ನಿಸರ್ಗದಲ್ಲಿರುವಂತಹ ಸಾರಜನಕವನ್ನ ಕಸಿದುಕೊಂಡು ಬೆಳೆಗಳಿಗೆ ಒದಗಿಸುವಂತ ವ್ಯವಸ್ಥೆ ಮಾಡ್ತವೆ ಇವು ಸೂಕ್ಷ್ಮಾಣು ಜೀವಿಗಳು. ಈಗ ವಿವಿಧ ರೀತಿಯ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬಳಸಿಕೊಂಡು ನಾವು ಈ ಎರೆಹುಳು ಕಾಂಪೋಸ್ಟ್ ಮತ್ತು ಎರೆ ಜಲವನ್ನು ತಯಾರಿಸಬಹುದು ಅಂತ ತಾವು ಹೇಳಿದ್ರಲ್ಲ. ಈಗ ಮುಖ್ಯವಾಗಿ ಯಾವ್ಯಾವ ಒಂದು ಜಾತಿಯ ಹುಳುಗಳನ್ನು ಬಳಸ್ಕೋಬಹುದು ಅಂತಾರೆ? ಇವಾಗ ಎರೆಹುಳು ಪ್ರಭೇದಗಳಲ್ಲಿ ಸಾಕಷ್ಟು ಪ್ರಭೇದಗಳನ್ನು ನಾವು ಈ ತಾಂತ್ರಿಕತೆಯಲ್ಲಿ ಅಳವಡಿಸಿಕೊಳ್ಬಹುದು. ಆದರೆ ನಾವು ಕೆಲವೊಂದು ಕೇವಲ ಒಂದು 5 ಅಥವಾ 6 ಎರೆಹುಳುಗಳನ್ನು ಈ ತಾಂತ್ರಿಕತೆಯಲ್ಲಿ ಅಥವಾ ಎರೆಹುಳು ಕಾಂಪೋಸ್ಟ್ ಉತ್ಪಾದನೆಯಲ್ಲಿ ಉಪಯೋಗ ಮಾಡ್ತೀವಿ. ಯಾಕಪ್ಪ ಅಂದರೆ ನಾವು 1 ಕಿಲೋ ತ್ಯಾಜ್ಯ ವಸ್ತುವನ್ನು ಉಪಯೋಗ ಮಾಡಿದಾಗ ಕನಿಷ್ಠ ಪಕ್ಷ 70% ನಮಗೆ ಗೊಬ್ಬರ ಸಿಗಬೇಕು. ಅಂದರೆ ತ್ಯಾಜ್ಯಗಳನ್ನು ತಿಂದು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಕೊಡುವಂಥ ಹುಳುಗಳೇ ಶ್ರೇಷ್ಠವಾದಂಥ ತಳಿಗಳು. ಈ ದಿಶೆಯೊಳಗೆ ನಾವು ಕೆಲವೊಂದಿಷ್ಟು ತಳಿಗಳನ್ನು ಗುರುತಿಸಿದ್ದೇವೆ. ಮೊದಲನೇದಾಗಿ ಯೂಡ್ರಿಲಸ್ ಯುಜೀನಿಯೇ ಅಂತಂದು, ಇದಕ್ಕೆ ಕನ್ನಡದಲ್ಲಿ ಆಫ್ರಿಕನ್ ನಿಶಾಚಾರಿ ಹುಳು ಅಂತ ಹೇಳ್ತೇವೆ. ಆಮೇಲೆ ಇನ್ನೊಂದು ಟೈಗರ್ ವಾಮ್ಸ್ ಅಂತ ಹೇಳ್ತೇವೆ, ಐಸೀನಿಯಾ ಫೆಟಿಡಾ ಅಂತ ಇದರ ಸೈಂಟಿಫಿಕ್ ನೇಮು. ಕೊನೆಯದಾಗಿ ಇವು ಎರಡು ಮೊದಲನೇ ಎರಡು ಹುಳುಗಳು ಇವು ವಿದೇಶಿ ಹುಳುಗಳು. ಈಗ ಒಂದು 10-15 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ಬಂದಿದ್ದಾವೆ, ಇವಾಗ ಎಲ್ಲ ಕಡೆ ಉಪಯೋಗ ಮಾಡ್ತಾ ಇದ್ದೀವಿ, ಬಹಳಷ್ಟು ಜನಪ್ರಿಯ ಆಗಿದ್ದಾವೆ. ನಮ್ಮಲ್ಲಿ ಸ್ಥಾನಿಕವಾಗಿ ಸಿಗುವಂತಹ ಎರೆಹುಳುಗಳನ್ನು ನಾವು ಕಾಂಪೋಸ್ಟ್ ಉತ್ಪಾದನೆಯಲ್ಲಿ ಉಪಯೋಗ ಮಾಡಬಹುದು. ಉದಾಹರಣೆಗೆ ಫೆರಿಯೋನಿಕ್ಸ್ ಅಂತ ಒಂದು ಹುಳ ಇದೆ, ಆಮೇಲೆ ಲಾಂಪಿಟೋ ಅಂತ ಒಂದು ಹುಳ ಇದೆ. ಸೊ ಈ ಹುಳುಗಳು ಈ ಎರೆಹುಳು ಕೃಷಿ ಮಾಡಲಿಕ್ಕೆ ಸೂಕ್ತವಾದಂತಹ ಪ್ರಭೇದಗಳು. ಇನ್ನು ಈ ಎರೆಹುಳು ಕಾಂಪೋಸ್ಟ್ ಮತ್ತು ಎರೆ ಜಲವನ್ನು ಯಾವ್ಯಾವ ಪದ್ಧತಿಗಳನ್ನು ಬಳಸ್ಕೊಂಡು ತಯಾರಿಸ್ಕೋಬಹುದು ಅಂತೀರ? ಹೇಳ್ತೀನಿ. ಸಾಮಾನ್ಯವಾಗಿ ಎರೆಹುಳು ಕಾಂಪೋಸ್ಟ್ ಉತ್ಪಾದನೆಗೆ ರೈತನ ಸನ್ನಿವೇಶದೊಳಗೆ ಗುಂಡಿ ಪದ್ಧತಿ ಅಂತ ಹೇಳ್ತೇವೆ, ಆಮೇಲೆ ಗುಂಪೆ ಪದ್ಧತಿ, ಆಮೇಲೆ ಇಟ್ಟಂಗಿ ಅಂಕಣ ಪದ್ಧತಿ, ಇವು 3 ಮುಖ್ಯವಾದಂಥ ವಿಧಾನಗಳು ಪದ್ಧತಿಗಳು. ಈ ಗುಂಡಿ ಪದ್ಧತಿ ಅಂದರೆ ಭೂಮಿಯಲ್ಲಿ ಆಯತಾಕಾರದ ಗುಂಡಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ತ್ಯಾಜ್ಯ ವಸ್ತುಗಳನ್ನು ತುಂಬಿ ಹುಳುಗಳನ್ನು ಬಿಟ್ಟು ಕಾಂಪೋಸ್ಟ್ ಅನ್ನು ಉತ್ಪಾದನೆ ಮಾಡ್ತೇವೆ. ಈ ಗುಂಪೆ ಪದ್ಧತಿಯಲ್ಲಿ ಗುಂಡಿಯನ್ನು ಮಾಡದೇನೆ ಭೂಮಿಯ ಮೇಲ್ಗಡೆ ತ್ಯಾಜ್ಯ ವಸ್ತುಗಳನ್ನು ಗುಂಪೆ ಆಕಾರದಲ್ಲಿ ಹಾಕಿ ಗುಡ್ಡೆ ಹಾಕಿ ಅದಕ್ಕೆಲ್ಲ ತೇವಾಂಶ ಎಲ್ಲ ಕೊಟ್ಟು ಹುಳುಗಳನ್ನು ಬಿಟ್ಟು ನಾವು ಕಾಂಪೋಸ್ಟ್ ಅನ್ನು ಉತ್ಪಾದನೆ ಮಾಡ್ತೇವೆ. ಇನ್ನು 3ನೇದು ಸುಧಾರಿತ ಪದ್ಧತಿ ಅಂತಂದ್ರೆ ಈ ಡೋಣಿ ಪದ್ಧತಿ ಅಥವಾ ಅಂಕಣ ಪದ್ಧತಿ ಅಂತ ಹೇಳ್ತೇವೆ, ರೆಕ್ಟ್ಯಾಂಗ್ಯುಲರ್ ಕಂಪಾರ್ಟ್ಮೆಂಟ್ಸ್ ಅಂತ ಹೇಳ್ತೇವೆ. ಇದನ್ನ ಮಣ್ಣಿನ ಇಟ್ಟಂಗಿ ಉಪಯೋಗ ಮಾಡಿಕೊಂಡು ಅಥವಾ ಸಿಮೆಂಟ್ ಇಟ್ಟಂಗಿ ಉಪಯೋಗ ಮಾಡಿಕೊಂಡು ತೊಟ್ಟಿ ಮಾಡಿಕೊಂಡು ಅದರಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಹುಳುಗಳನ್ನು ಬಿಟ್ಟು ವರ್ಮಿ ಕಾಂಪೋಸ್ಟ್ ಮಾಡುವಂತ ಒಂದು ವ್ಯವಸ್ಥೆ. ಆದರೆ ರೈತನ ಸನ್ನಿವೇಶದೊಳಗೆ ಕಡಿಮೆ ಖರ್ಚಿನಿಂದ ಉತ್ಪಾದನೆ ಮಾಡುವಂತ ಪದ್ಧತಿ ಬಹಳಷ್ಟು ಮುಖ್ಯ. ಈ ದಿಶೆಯಲ್ಲಿ ಈ ಗುಂಡಿ ಪದ್ಧತಿ ಅಥವಾ ಪಿಟ್ ಸಿಸ್ಟಮ್, ಗುಂಪೆ ಪದ್ಧತಿ ಇವು ಬಹಳಷ್ಟು ಜನಪ್ರಿಯವಾಗಿದೆ. ಈಗ ಮುಖ್ಯವಾಗಿ ನಾವು ಈಗ ತ್ಯಾಜ್ಯ ವಸ್ತುಗಳನ್ನು ಹಾಕ್ತಿವಲ್ಲ, ಅದರಲ್ಲಿ ತುಂಬತಿವಲ್ಲ, ಹೌದು, ಯಾವ ಹಂತದಲ್ಲಿ ಹುಳುಗಳನ್ನು ಬಿಡಬೇಕಾಗುತ್ತೆ? ಅದಕ್ಕೆ ಇವಾಗ ನಾನು ಹೇಳಿದ್ದು ಎರೆಹುಳು ಕಾಂಪೋಸ್ಟ್ ಉತ್ಪಾದನೆ ಮಾಡಲಿಕ್ಕೆ ಯಾವ ಪದ್ಧತಿಗಳನ್ನು ಉಪಯೋಗ ಮಾಡ್ತೀವಿ ಅಂತ ಹೇಳಿದೆ. ಬಟ್ ಯಾವುದೇ ಪದ್ಧತಿ ನಾವು ಉಪಯೋಗ ಮಾಡಿದಾಗೂ ವಿಧಾನ ಅನ್ನೋದು, ಯಾವ ವಿಧಾನದಲ್ಲಿ ನಾವು ಕಾಂಪೋಸ್ಟ್ ಅನ್ನು ಉತ್ಪಾದನೆ ಮಾಡಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಮೊದಲನೇದಾಗಿ ತ್ಯಾಜ್ಯ ಪದಾರ್ಥದ ಉಪಚಾರ ಮಾಡಬಹುದು. ನಾವು ತ್ಯಾಜ್ಯ ಪದಾರ್ಥ ಶೇಖರಣೆ ಮಾಡಿರ್ತೇವೆ, ಹಾಗೆಯೇ ಅದನ್ನು ಡೈರೆಕ್ಟ್ ಆಗಿ ಎರೆ ಮಡಿಗಳಲ್ಲಿ ಹಾಕಿ ಕಾಂಪೋಸ್ಟ್ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಗಟ್ಟಿ ಪದಾರ್ಥ ಇರ್ತದೆ, ಕೆಲವೊಂದು ಕೊಳೆತಂಥ ಪದಾರ್ಥ ಇರ್ತದೆ. ಆ ತ್ಯಾಜ್ಯವನ್ನು ನೋಡಿ ಅದಕ್ಕೆ ಯಾವ ಉಪಚಾರ ಕೊಡಬೇಕನ್ನೋದನ್ನ ನಾವು ತೀರ್ಮಾನಿಸಬೇಕು. ಒಂದು ಮೊದಲು ತ್ಯಾಜ್ಯ, ಈ ತ್ಯಾಜ್ಯಕ್ಕೆ ಉಪಚಾರ ಮಾಡಿದ ಮೇಲೆ ಎರೆ ಮಡಿಗಳನ್ನ ಈ ತ್ಯಾಜ್ಯ ಪದಾರ್ಥದಿಂದ ತುಂಬಬೇಕು. ತುಂಬಿದ ಮೇಲೆ ಅದನ್ನ ನೀರನ್ನ ಸಿಂಪರಣೆ ಮಾಡಿ ಸಾಕಷ್ಟು ಹಸಿ ಮಾಡಬೇಕು. ಇದು ಮುಖ್ಯವಾದಂತ ಒಂದು ಪಾಯಿಂಟ್. ಹಸಿ ಆದ ಮೇಲೆ ಒಂದು ವಾರದ ನಂತರ ಅಲ್ಲಿ ಕೊಳೆಯುವ ಒಂದು ಪ್ರಕ್ರಿಯೆ ಚಾಲು ಆಗಿರ್ತದಲ್ಲ, ಅವಾಗ ನಾವು ನಿಗದಿತ ಸಂಖ್ಯೆಯಲ್ಲಿ ಮಡಿಗಳಿಗೆ ಹುಳುಗಳನ್ನು ಬಿಡಬೇಕು. ಆಮೇಲೆ ಹುಳುಗಳನ್ನು ಬಿಟ್ಟ ಮೇಲೆ ನಾವು ಮುಂದೆ ಸುಮಾರಾಗಿ ಒಂದು 45 ದಿವಸ ಅಂತ ಹೇಳ್ಬೋದು, 2 ತಿಂಗಳು ಅಂತ ಹೇಳ್ಬೋದು, ನಾವು ಮಾಡುವ ಒಂದೇ ಒಂದು ಕೆಲಸ ಏನಪ್ಪಾ ಅಂತಂದರೆ ಮಡಿಗಳಿಗೆ ಸಾಕಷ್ಟು ನಾವು ತೇವಾಂಶವನ್ನು ಕೊಡ್ತಾ ಹೋಗಬೇಕು. ಈ ಸಮಯದಲ್ಲಿ ಹುಳುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿ ನಾವು ಒದಗಿಸಿದಂಥ ತ್ಯಾಜ್ಯ ವಸ್ತುಗಳನ್ನು ತಿಂದು ಮಡಿಗಳಲ್ಲಿ ಹೆಕ್ಕೆಯನ್ನು ಹಾಕ್ತಾರೆ. ಸೊ ಇದು ಇವಾಗ ಈ ಇದನ್ನು ಮಾಡುವ ವೇಳೆಯಲ್ಲಿ ಕೆಲವೊಂದು ಸಮಸ್ಯೆ ಬಂದರೆ, ಇವು ಎರೆಹುಳುಗಳನ್ನು ತಿನ್ನುವಂಥ ಭಕ್ಷಕಗಳು ಬಂದರೆ ಅವುಗಳ ಸ್ವಲ್ಪ ಚಟುವಟಿಕೆಗಳನ್ನು ಗಮನಿಸಿ ಅದರ ಬಗ್ಗೆ ಸೂಕ್ತವಾದ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಅಂದರೆ ಮುಖ್ಯವಾಗಿ ಯಾವ್ಯಾವ ಒಂದು ಭಕ್ಷಕಗಳು ಇದಕ್ಕೆ ತೊಂದರೆ ಕೊಡ್ತವೆ ಅಂತಾರೆ? ಸಾಮಾನ್ಯವಾಗಿ ಈ ಎರೆಹುಳು ಪ್ರಭೇದಗಳನ್ನು ನಾವೇನು ಉಪಯೋಗ ಮಾಡ್ತೀವಲ್ಲ, ಅವು ಸಾಕಷ್ಟು ಪ್ರಮಾಣದಲ್ಲಿ ತಮ್ಮ ದೇಹದಲ್ಲಿ ಸಸಾರಜನಕ ಈ ಫ್ಯಾಟ್ ಅಂತ ಹೇಳ್ತೀವಲ್ಲ, ಶರ್ಕರೆ, ಕೊಬ್ಬು ಅವನ್ನು ಹೊಂದಿರ್ತವೆ. ಹೀಗಾಗಿ ಅವು ಭಕ್ಷಕಗಳಿಗೆ ಒಳ್ಳೆಯ ಆಹಾರ. ಕೆಂಪು ಇರುವೆ, ಗೆದ್ದಲು, ಆಮೇಲೆ ಚಪ್ಪಟೆ ಹುಳು ಅಂತ ಒಂದು ಬರ್ತದೆ, ಅದು ಮಣ್ಣಲ್ಲಿ ಇರುವಂತಹ ಜೀವಿ. ಆಮೇಲೆ ಹಂದಿ, ಇಲಿ, ಪಕ್ಷಿಗಳು ಇವು ಎರೆಹುಳುಗಳನ್ನು ತಿಂದು ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಎರೆಹುಳು ಉತ್ಪಾದನೆಗೆ ಸಮಸ್ಯೆಯನ್ನು ತಂದು ಒದಗಿಸ್ತವೆ. ಸೊ ಇಂಥ ಭಕ್ಷಕಗಳ ಬಾಧೆಯನ್ನು ನಾವು ಮಡಿಗಳಲ್ಲಿ ನೋಡಿದಾಗ ಸೂಕ್ತವಾದ ವಿಧಾನಗಳನ್ನು ಅನುಸರಿಸಿ ಅವುಗಳನ್ನು ಹತೋಟಿ ಮಾಡಿ ಎರೆಹುಳುಗಳ ಸಂಖ್ಯೆಯನ್ನು ಕಾಪಾಡಿಕೊಂಡು. ಈಗ ತಾವು ಹಿಕ್ಕೆಗಳನ್ನು ಹಾಕ್ತವೆ ಅಂತ ಹೇಳಿದ್ರಲ್ಲ, ಹೌದು, ಸಾಧಾರಣವಾಗಿ ನಾವು ಈ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಸರಿಯಾದ ಒಂದು ಈ ತೇವಾಂಶವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ತಗೊಳ್ಳಿ. ಎಷ್ಟು ದಿನ ಆದ್ಮೇಲೆ ನಮಗೆ ಈ ಗೊಬ್ಬರ ಸಿಗುತ್ತೆ? ಸಾಮಾನ್ಯವಾಗಿ ನಾವು ಉಪಚಾರ ಮಾಡಿದಂಥ ತ್ಯಾಜ್ಯವನ್ನು ಮಡಿಗಳಲ್ಲಿ ಉಪಯೋಗ ಮಾಡಿದೊಳಗೆ, ಎರೆ ಮಡಿಯಲ್ಲಿ ಉಪಯೋಗ ಮಾಡಿದಾಗ ಸುಮಾರಾಗಿ 45 ದಿವಸದಲ್ಲಿ ಒಂದು 50% ತ್ಯಾಜ್ಯ ವಸ್ತು ಹಿಕ್ಕೆಯಾಗಿ ಮಾರ್ಪಾಟಾಗಿರ್ತದೆ. ಮುಂದೆ ಒಂದು 15-20 ದಿವಸದಲ್ಲಿ ಪೂರ್ತಿಯಾಗಿ ನಾವು ಗೊಬ್ಬರ ಉತ್ಪಾದನೆ ಮಾಡಬಹುದು. ಈ ವಿಷಯ ಏನದಲ್ಲ, ಇದು ನಾವು ಎಷ್ಟು ಹುಳುಗಳನ್ನು ಮಡಿಯಲ್ಲಿ ಬಿಡ್ತೇವೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿದೆ. ಈಗ ನಾವು ಒಂದು ಮಡಿಗೆ 5 ಕಿಲೋ ಹುಳುಗಳನ್ನ ಬಿಡುವ ಬದಲು 10 ಕಿಲೋ ಬಿಟ್ಟು ಅಂತಂದ್ರೆ ಈ ಕಾಂಪೋಸ್ಟಿಂಗ್ ಅವಧಿ ಏನೈತಲ್ಲ ಅದು ಕಡಿಮೆ ಆಗ್ತದೆ. ಒಂದ್ ವೇಳೆ 5 ಕಿಲೋ ಬದಲಿಗೆ 1 ಕಿಲೋ ಬಿಟ್ಟಪ್ಪ ಅಂತಂದ್ರೆ ಕಾಂಪೋಸ್ಟಿಂಗ್ ಅವಧಿ ಜಾಸ್ತಿ ಆಗ್ತದೆ. ಅಂದ್ರೆ ಹೆಚ್ಚು ಹುಳುಗಳನ್ನು ಬಿಟ್ಟಾಗೆ ತ್ವರಿತವಾಗಿ ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ಹೌದು, ಸರಿ. ಆಮೇಲೆ ನಾವು ಅದನ್ನ ಬೇರ್ಪಡಿಸಿಕೊಂಡು ಬಳಸ್ಕೋಬೇಕಾಗತ್ತೆ. ಹೌದು, ಇವಾಗ ನಾವು ಗುಂಪಿ ಪದ್ಧತಿ ಅಥವಾ ಗುಂಡಿ ಪದ್ಧತಿ ಮಾಡಿದಾಗ 2 ತಿಂಗಳಾದ ಮೇಲೆ ಮಡಿಯಲ್ಲಿ ಪೂರ್ತಿಯಾಗಿ ಹುಳುಗಳಿರ್ತವೆ. ಅವಾಗ ಏನ್ ಮಾಡ್ಬೇಕು ನಾವು, ಈ ಹುಳುಗಳಿಗೆ ಸಾಕಷ್ಟು ತೇವಾಂಶ ಬೇಕು, ಅವು ಬದುಕಬೇಕಪ್ಪ ಅಂದ್ರೆ ಸಾಕಷ್ಟು ತೇವಾಂಶ ಬೇಕು. ಅವಾಗ ಹಿಕ್ಕೆಯ ಸಂಗ್ರಹಣೆ ಆದಾಗ ನಾವು ಮಡಿಗಳಿಗೆ ನೀರನ್ನು ಹಾಕೋದನ್ನ ಬಂದ್ ಮಾಡಿಬಿಡ್ತೇವೆ. ಹೌದು, ಹಾ, ಅವಾಗ ಏನಾಯ್ತು, ಮಡಿಗಳು ಮೇಲಿಂದ ತಳಗೆ ಹೋದಂತೆ ಆಡಿಕೆ ಹಾಕೊಂತ ಹೋಗ್ತವೆ, ತೇವಾಂಶ ಕಡಿಮೆ ಹಾಕೊಂತ ಹೋಗ್ತದೆ. ಹಾಗಾಗಿ ತೇವಾಂಶ ಕಡಿಮೆ ಆಗ್ತದಲ್ಲ, ಎಲ್ಲ ಹುಳುಗಳು ಮಡಿಯಲ್ಲಿ ತಳದಲ್ಲಿ ಕೂತ್ಕೊಂಡು ತೇವಾಂಶದ ಕಡೆ ಹೋಗ್ತಾರೆ. ತೇವಾಂಶ ಎಲ್ಲಿ ಜಾಸ್ತಿ ಇರ್ತಲ್ಲ ಮಡಿಯ ತಳಭಾಗದಲ್ಲಿ ತೇವಾಂಶ ಇರ್ತದೆ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತವೆ. ಆವಾಗ ನಾವು ಮೇಲಿಂದ ಏನೋ ಒಂದು ಮಡಿಯಲ್ಲಿ, 1 ಫೀಟ್ ಆಳದ ಮಡಿಯಲ್ಲಿ, ಎಲ್ಲ ಗುಂಡಿಯಲ್ಲಿ ಎಲ್ಲಿ ಗೊಬ್ಬರ ಶೇಖರಣೆ ಆಗಿರ್ತಾರೆ ಅದನ್ನ ಕೈಯಿಂದ ಲೂಸ್ ಮಾಡಿಕೊಂಡು ಅಥವಾ ಕುರ್ಪೆಯಿಂದ ಲೂಸ್ ಮಾಡಿಕೊಂಡು ಅದನ್ನ ಹೊರಗೆ ತಕ್ಕೊಳ್ಳಕ್ಕೆ ಸುಲಭವಾಗಿ ತಕ್ಕೋಬಹುದು. ಅದನ್ನ ತಕ್ಕೊಂಡು ಮುಂದೆ ಒಂದು ಎಲ್ಲಾ ಗೊಬ್ಬರ ತಕೊಂಡ್ಮೇಲೆ ಒಂದು 12 ಗಂಟೆಯಿಂದ 24 ಗಂಟೆ ನೆರಳಲ್ಲಿ ಒಣಗಿಸಿ ಮುಂದೆ ಶೇಖರಣೆ ಮಾಡಬೇಕು. ಅದನ್ನ ಸೂಕ್ತ ಸ್ಥಳದಲ್ಲಿ ಶೇಖರಣೆ ಮಾಡಿಕೊಂಡು ಬಳಸ್ಕೋಬೇಕು. ಮಾಡಬೇಕು. ಇನ್ನ ಈ ಎರೆ ಗೊಬ್ಬರವನ್ನ ನಾವು ಯಾವ ರೀತಿ ಕೃಷಿಯಲ್ಲಿ ಬಳಸ್ಕೋಬಹುದು ಅಂತಾರೆ? ಈಗಾಗಲೇ ತಮಗೆ ನಾ ಹೇಳಿದೆ, ಎರೆಹುಳು ಕಾಂಪೋಸ್ಟ್ ಅನ್ನ ಸಾಮಾನ್ಯವಾಗಿ ಬಿತ್ತುವ ಸಮಯದಲ್ಲಿ ಮಣ್ಣಿಗೆ ಕೊಡಬೇಕಾಗ್ತದೆ ಈ ಹೊಲದ ಬೆಳೆಗಳಲ್ಲಿ. ಹೌದು, ಎಲ್ಲಾ ಬೆಳೆಗಳಲ್ಲಿ ನಾವು ಹಾಕುವ ಪ್ರಮಾಣ ಸುಮಾರಾಗಿ 2-2.5 ಟನ್ ಒಂದು ಹೆಕ್ಟೇರ್ ಬೆಳೆಗೆ ಅಷ್ಟನ್ನ ಹಾಕಿದರೆ ಸಾಕಾಗ್ತದೆ. ಮುಂದೆ ಉಳಿದ ಸಾವಯವ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಆ ಬೆಳೆಗಳಿಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳನ್ನ ನಮಗೆ ಒದಗಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ತೋಟದ ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವು ವರ್ಷದಲ್ಲಿ 2 ಸಲ ಅದನ್ನು ಕೊಡಬೇಕಾಗ್ತದೆ. ಉದಾಹರಣೆಗೆ ಮಾವಿನ ಬೆಳೆ ಜೂನ್ ತಿಂಗಳಲ್ಲಿ ಮಳೆ ಬಂದು ಕೂಡಲೇ 1 ಸಲ ಹಾಕಬೇಕು. ಆಮೇಲೆ ಸೆಪ್ಟೆಂಬರ್ ತಿಂಗಳ ಒಂದು 4-5 ತಿಂಗಳಾದ್ಮೇಲೆ ಮತ್ತೊಂದು ಸಲ ಕೊಡಬೇಕು. ಇವು ಬಹುವಾರ್ಷಿಕ ಬೆಳೆಗಳು, ಬಹಳಷ್ಟು ದಿನ ಇರ್ತವಲ್ಲ, ಅದಕ್ಕೆ 2 ಸಲ ಅವಕ್ಕೆ ಪೋಷಕಾಂಶಗಳನ್ನು ಒದಗಿಸುವುದು ಸೂಕ್ತ. ಆದರೆ ಹೊಲದ ಬೆಳೆಗಳಲ್ಲಿ ಈಗ 90 ದಿವಸಕ್ಕೆ 100 ದಿವಸಕ್ಕೆ ಬಂದು ಬಿಡ್ತಾವೆ ಬೆಳೆಗಳು. ಬಿತ್ತುವ ಬೆಳೆಯಲ್ಲಿ 1 ಸಲ ಕೊಟ್ಟರೆ ಸಾಕು. ಅಂದ್ರೆ ಈಗ ನಾವು ರಸಗೊಬ್ಬರ ಕೊಡ್ತೀವಲ್ಲ, ಆ ರೀತಿ ಕೊಡಬೇಕು. ಅದೇ ರೀತಿ ರಸಗೊಬ್ಬರ ಕೊಡುವಂತ ಸಮಯದಲ್ಲಿ ಈ ಸಾವಯವ ಗೊಬ್ಬರನ ಕೊಟ್ಟುಕೊಡ್ಬೇಕು, ಮಣ್ಣಲ್ಲಿ ಮಿಶ್ರ ಮಾಡಬೇಕು. ಹಾ, ಮಣ್ಣಲ್ಲಿ, ಎಸ್, ಮಣ್ಣಲ್ಲಿ ಮಿಶ್ರಣ ಮಾಡಬೇಕು. ಇದನ್ನ ತಿಪ್ಪೆ ಗೊಬ್ಬರ ಹಾಕಿದಂಗೆ ಮಣ್ಣೇನ ಹೊಲದ ಮೇಲೆ ಎರಚಬಾರದು. ಇದನ್ನ ಮಣ್ಣಲ್ಲಿ ಶಡ್ಡಿಯ ಮುಖಾಂತರ ಬೆಳೆಗಳ ಸಾಲುಗಳ ಸಮೀಪ ಅಥವಾ ಮಣ್ಣಿನ ಒಳಗೆ ಪಾತಿಯಲ್ಲಿ ಒಳಗೆ ಹಾಕಿ ಮಣ್ಣು ಮುಚ್ಚಬೇಕು. ಅಂದ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳು ಹಾನಿಯಾಗದೇ ಬೆಳೆಗಳಿಗೆ ಲಭ್ಯವಾಗ್ತವೆ. ಈಗ ಮರಗಳಿಗೆ ಕೊಡಬೇಕಾದ್ರೆ ಎಷ್ಟು ದೂರದಲ್ಲಿ ಕೊಡಬೇಕಾಗತ್ತೆ ಬುಡದಿಂದ? ಹಾಂ, ಇವಾಗ ಈ ತೋಟದ ಬೆಳೆಗಳು ಮರಗಳು, ಉದಾಹರಣೆಗೆ ಮಾವು ಅಂತ, ಮಾವು ಅದವಲ್ಲ, ನಾವು ಅದರಲ್ಲಿ ಫೀಡಿಂಗ್ ರೂಟ್ಸ್ ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಮೊದಲೇ ಪಾತಿಯನ್ನ ಮಣ್ಣನ್ನು ಸಡ್ಲು ಮಾಡಿ ಬೇರುಗಳನ್ನ ಎಕ್ಸ್ಪೋಸ್ ಮಾಡಬೇಕು. ನಮಗೆ ಅವಾಗ ಗೊತ್ತಾಗ್ತದೆ ಎಲ್ಲಿಯವರೆಗೆ ಈ ಬೇರುಗಳು ಸ್ಪ್ರೆಡ್ ಆಗಿದಾವೆ ಅಂತಂದು. ಸೊ ಅದನ್ನ ನೋಡಿಕೊಂಡು ಆ ಬೇರುಗಳನ್ನ ಕವರ್ ಮಾಡಿಕೊಂಡು ಎರೆಹುಳು ಕಾಂಪೋಸ್ಟ್ ಅನ್ನ ಅದರ ಮಗ್ಲ ಕೊಡಬೇಕು. ಇನ್ನು ಈ ಎರೆ ಜಲನು ಕೂಡ ಬಹಳ ಮುಖ್ಯವಾದಂತಹ ಒಂದು ಉತ್ಪನ್ನ. ಇದನ್ನ ಯಾವ ರೀತಿ ನಾವು ಸಿಂಪರಣೆಗೆ ಬಳಸ್ಕೋಬಹುದು ಅಂತ? ಎರೆ ಜಲದ ಉಪಯೋಗ ಅಂತಂದ್ರೆ ಇದನ್ನ ಎಲ್ಲಾ ಬೆಳೆಗಳಲ್ಲಿ ಉಪಯೋಗ ಮಾಡಬಹುದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ಇದನ್ನ ಎಲೆಗಳ ಮುಖಾಂತರ ನೀರಿನೊಡನೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡುವುದು ಬಹಳಷ್ಟು ಪ್ರಚಲಿತ. ಕೆಲವೊಂದು ಸಂದರ್ಭದಲ್ಲಿ ಎರೆ ಜಲದ ದ್ರಾವಣವನ್ನು ಬೆಳೆಯುವ ಪೈರುಗಳ ಬೇರುಗಳಿಗೂ ನಾವು ಕೊಡಬಹುದು. ಇವು ಎರಡು ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ನಾವು ಎರೆ ಜಲವನ್ನು ಉಪಯೋಗ ಮಾಡ್ತೇವೆ. ಇವಾಗ ಎರೆಹುಳು ಕಾಂಪೋಸ್ಟ್ ಅನ್ನು ಹಾಕಿದಾಗ ಬೆಳೆಗಳಿಗೆ ಪೋಷಕಾಂಶಗಳು ಸಿಗಬೇಕಪ್ಪ ಅಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಇದು ಎರೆ ಜಲ ಇದೆಲ್ಲ ರೆಡಿಮೇಡ್ ಇರ್ತದಲ್ಲ, ಎಲೆಗಳ ಮುಖಾಂತರ ಸಿಂಪರಣೆ ಮಾಡಿದ ಕೂಡಲೇ ಕೆಲವೊಂದು ಗಂಟೆಗಳಲ್ಲಿ ಎಲೆಗಳ ಮುಖಾಂತರ ಅದು ತನ್ನ ಪ್ಲಾಂಟ್ ಸಿಸ್ಟಮ್ ಅನ್ನು ಪ್ರವೇಶ ಮಾಡಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತವೆ. ಇನ್ನು ಈ ಕೆಲವು ತೋಟದ ಬೆಳೆಗಳಲ್ಲಿ ಆ ತೋಟದಲ್ಲೇ ಕೂಡ ಈ ಎರೆಹುಳುಗಳನ್ನು ನಾವು ಸಾಕಾಣಿಕೆ ಮಾಡಿಕೊಂಡು ಅಲ್ಲೇ ಸ್ಥಳದಲ್ಲೇ ಗೊಬ್ಬರವನ್ನು ಪೂರೈಕೆ ಮಾಡಬಹುದು ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೇವೆ. ಅದಕ್ಕೆ ನಾವು ಇನ್ಸಿಟು ವರ್ಮಿಕಲ್ಚರ್ ಅಂತ ಹೇಳಿದ್ದೇವೆ ಕನ್ನಡದಲ್ಲೇ. ಇರುನೆಲೆ ಎರೆಹುಳು ಕೃಷಿ, ಎಲ್ಲಿ ಬೆಳೆಯದ ಅಲ್ಲಿಯೇ ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ವ್ಯವಸ್ಥೆ. ಈಗ ನಾವು ತೋಟದ ಬೆಳೆಗಳಾದ ಹಣ್ಣು ಅಥವಾ ಪ್ಲಾಂಟೇಶನ್ ಬೆಳೆಗಳಿರ್ಬೋದು ಅಥವಾ ಹೂವಿನ ಬೆಳೆಗಳಿರ್ಬೋದು, ಅಲ್ಲಿ ಗಿಡದ ಸಮೀಪ ಪಾತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹಾಕಿ ಹಸಿ ಮಾಡಿ ಹುಳುಗಳನ್ನು ಬಿಡುವ ಒಂದು ವ್ಯವಸ್ಥೆಯನ್ನು ನಿರ್ಮಿಸ್ತೇವೆ. ಸುಮಾರಾಗಿ ಒಂದು ಗಿಡಕ್ಕೆ 50 ಹುಳ ಅಥವಾ 60 ಹುಳ, ಈ ಹುಳುಗಳು ಗಿಡದ ಬುಡದಲ್ಲಿ ಗಿಡದ ಬಡ್ಡೆಯ ಸಮೀಪ ಆ ತ್ಯಾಜ್ಯ ವಸ್ತುಗಳನ್ನು ತಿಂದು ಸಂಖ್ಯೆಯಲ್ಲಿ ಜಾಸ್ತಿ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಬೇರುಗಳ ಸಮೀಪವೇ ತನ್ನ ಹಿಕ್ಕೆಯನ್ನು ಹಾಕ್ತವೆ. ಮುಂದೆ ನಾವು ಇದಕ್ಕೆ ನೀರಿನ ಸಿಂಪರಣೆ ಮಾಡಿದೊಳಗೆ ಅವು ನೀರಿನೊಡನೆ ಮಿಶ್ರಣಗೊಂಡು ಬೆಳೆಗಳಿಗೆ ಬೇಗನೆ ಲಭ್ಯವಾಗ್ತವೆ. ಇದಕ್ಕೆ ನಾವು ಈ ವಿಧಾನಕ್ಕೆ ಇನ್ಸ್ಟಿಟ್ಯೂಟ್ ವರ್ಮಿಕಲ್ಚರ್ ಅಂತ ಹೇಳ್ತೇವೆ. ಇದು ತೋಟದ ಬೆಳೆಗಳಲ್ಲಿ ಎಲ್ಲಿ ನೀರಾವರಿ ಫೆಸಿಲಿಟಿ ಇರ್ತದಲ್ಲ ಅಲ್ಲಿ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಹೊಲದ ಬೆಳೆಗಳಲ್ಲಿ ತೇವಾಂಶದ ಅವಶ್ಯಕತೆ ಹೆಚ್ಚಿರುತ್ತೆ, ಹೊಲದ ಬೆಳೆಗಳಲ್ಲಿ ಮಾಡುವುದು ಸ್ವಲ್ಪ ಕಠಿಣ. ಅಂದ್ರೆ ಅಲ್ಲೂ ಕೂಡ ಈ ಸುಧಾರಿತ ತಳಿಯ ಎರೆಹುಳುಗಳನ್ನು ಬಳಸ್ಕೋಬಹುದೇ? ಹಾ, ಮಾಡಬಹುದು. ಇವಾಗ ನಮ್ಮ ಸ್ಥಳೀಯವಾಗಿ ಸಿಗುವಂತಹ ಇರುವ ನೆಲೆ ಎರೆಹುಳು ಕೃಷಿಯಲ್ಲಿ ನಾನು ಇವಾಗ ಎರೆಹುಳು ಕಾಂಪೋಸ್ಟ್ ಉತ್ಪಾದನೆ ಮಾಡಲಿಕ್ಕೆ ಹಿಡಿದಂತ ತಳಿಗಳನ್ನು ಉಪಯೋಗ ಮಾಡಬಹುದು. ಅದಲ್ಲದೆ ನಮ್ಮಲ್ಲಿ ನಮ್ಮ ಹೊಲದಲ್ಲಿ ಸಿಗುವಂತಹ ಸ್ಥಾನಿಕ ಹುಳುಗಳನ್ನ ನಾವು ಉಪಯೋಗ ಮಾಡಿಕೊಂಡು ಇರುನೆಲೆ ಎರೆಹುಳು ಕೃಷಿ ಮಾಡಬಹುದು. ಅವನ್ನು ಪ್ರೋತ್ಸಾಹ ಮಾಡಬಹುದು. ಇವಾಗ ನಾವು ಗಿಡದ ಸಮೀಪ ನಾವು ತ್ಯಾಜ್ಯ ವಸ್ತು ಹಾಕಿ ಹಸಿ ಮಾಡಿದಾಗ ನಮ್ಮ ಸ್ಥಾನಿಕ ಎರೆಹುಳುಗಳ ತಳಗಡೆದಂತ ಮೇಲೆ ಬಂದು ತಿನ್ಲಿಕ್ಕೆ ಚಾಲು ಮಾಡ್ತವೆ. ಅಥವಾ ಸ್ಥಾನಿಕ ಹುಳುಗಳು ಅಥವಾ ಈ ಯೂಟ್ರಿಲಸ್ ನಮ್ಮ ಎರೆಹುಳು ಗೊಬ್ಬರ ಮಾಡುವಂತ ಹುಳುಗಳನ್ನ ಎರಡೂ ಉಪಯೋಗ ಮಾಡಿಕೊಂಡು ನಾವು ಮಾಡಬಹುದು. ಸ್ಪರ್ಧೆ ಏನು ಇರೋದಿಲ್ಲ, ಏನು ಸ್ಪರ್ಧೆ, ಎರಡು ಹುಳುಗಳ ನಡುವೆ ಏನು ಸ್ಪರ್ಧೆ ಇರೋದಿಲ್ಲ. ಅಂತ ಸಾಮಾನ್ಯ ಬಹಳಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಆದಾಗ ಮಾತ್ರ ಕ್ರೌಡಿಂಗ್ ಅಂತ ಹೇಳ್ತೀವಿ. ಅಂತ ಒಂದು ಸನ್ನಿವೇಶದೊಳಗೆ ಸ್ವಲ್ಪ ಸಮಸ್ಯೆ ಆಗಬಹುದು, ನಾವು ಬೇರೆ ಕಡೆ ಹಾಕಬೇಕಾಗುತ್ತೆ. ಅವಾಗ ಸ್ವಲ್ಪ ಅದನ್ನ ಮಟೀರಿಯಲ್ಸ್ ತಗೊಂಡು ಮತ್ತೊಂದು ಗಿಡದ ಪಾತಿಗೆ ಹಾಕಿಬಿಟ್ರೆ ಸಮಸ್ಯೆ ಬಗೆಹರಿದು ಹೋಗುತ್ತೆ. ಮತ್ತೆ ಈ ಎರೆ ಗೊಬ್ಬರದಲ್ಲಿ ಈಗಳ ಮಟ್ಟಿಗಳು ಇರ್ತವೆ ಅಂತ ಕೇಳಿದ್ದೇವೆ, ಹೌದು, ಆ ಕೋಶಗಳು ಇವೆಲ್ಲ ಅವನ್ನ ಯಾವ ರೀತಿ ಬೇರ್ಪಡಿಸ್ಕೊಳ್ಳೋದು? ಅದೇ ಈ ಎರೆಹುಳುವಿನ ಜೀವನ ಚಕ್ರ ಅಂದ್ರೆ ಎರೆಹುಳು ವಯಸ್ಕ ಹುಳು ಎರಡು ಹುಳು ಸಂಯೋಗ ಹೊಂದಿ ಒಂದು 15 ದಿವಸದ ಮೇಲೆ ಕೋಶಗಳನ್ನು ಇಡ್ತವೆ. ಇವು ಸಾಮಾನ್ಯವಾಗಿ ಬಂಗಾರ ಬಣ್ಣದ ಹವೀಜದ ಬೀಜದಂತೆ ಕಾಣಿಸ್ತವೆ. ಈ ಪ್ರತಿಯೊಂದು ಕೋಶದಲ್ಲಿ 4-5 ಮೊಟ್ಟೆಗಳಿರ್ತವೆ. ಇವೇ ಮೊಟ್ಟೆಗಳು ಒಡೆದು ಮುಂದೆ ಮರಿ ಹುಳುಗಳಾಗಿ ಹುಳುಗಳು ಬೆಳವಣಿಗೆ ಆಗ್ತವೆ. ಸೊ ಸಾಮಾನ್ಯವಾಗಿ ನಾವು ಎರೆಹುಳು ಕಾಂಪೋಸ್ಟ್ ಅನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ಕೋಶಗಳು ಬರುವ ಪ್ರಮೇಯವನ್ನು ಉಂಟು. ಸೊ ಇವು ಕೋಶಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾವಲ್ಲಿ, ಕೆಲವೊಂದಿಷ್ಟು ಪ್ರಮಾಣದಲ್ಲಿ 10-15% ಕೋಶಗಳು ಗೊಬ್ಬರದಲ್ಲಿ ಬಂದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಅವನು ಬೇರ್ಪಡಿಸಲೇಬೇಕಪ್ಪ ಅಂತಂದ್ರೆ ಸಾಣಿಗೆ ಹಾಕಿ, ಉಸುಕು ಸಾಣಿಸುವ ಸಾಣಿಗೆ ಹಾಕಿ, ಜರಡಿ ಮೆಸ್ಸಿಸೈಸ್ ಬಹಳ ಕಡಿಮೆ ಇದ್ದಂತ ಜರಡಿಯನ್ನು ಉಪಯೋಗ ಮಾಡಿಕೊಂಡು ಹುಳುಗಳು ಕೋಶಗಳನ್ನ ಸರಳವಾಗಿ ನಾವು ಸಪರೇಟ್ ಮಾಡಬಹುದು. ಅವನ್ನ ಮತ್ತೆ ಯಾವ ರೀತಿ ಬಳಸ್ಕೋಬೇಕಾಗುತ್ತೆ? ಅದೇ ಇವಾಗ ಒಂದು ಸಾರಿ ನಾವು ಎರೆಹುಳು ಕಾಂಪೋಸ್ಟ್ ಅನ್ನು ಉತ್ಪಾದನೆ ಮಾಡಿದ ಮೇಲೆ ಗೊಬ್ಬರ ತಕೊಂಡ ಮೇಲೆ ಕೋಶಗಳು ಉಳಿತಾವಲ್ಲೇ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ರೈತರಿಗೆ ಏನು ಹೇಳ್ತೇವೆ ಅಂದ್ರೆ, ಇವತ್ತು ಎರೆಹುಳು ಕಾಂಪೋಸ್ಟ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಚಾಲು ಮಾಡಿದಾಗ ಮೊದಲು 2 ಮಡಿ ಮಾಡಿದೆವಪ್ಪ ಅಂತಂದ್ರೆ ಮುಂದೆ 15-20 ದಿವಸ ಆದ್ಮೇಲೆ ಆ 2 ಮಡಿಯ ಸಮೀಪ ಮತ್ತೊಂದು 4 ಮಡಿ ಮಾಡ್ತೇವೆ. ಹಿಂಗೆ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ, ಮೊದಲು ಮಾಡಿದ 2 ಮಡಿಗಳಲ್ಲಿ ಗೊಬ್ಬರ ತಕೊಂಡ ಮೇಲೆ ಆ ಹಳೆ ಎರಡು ಮಡಿಯಲ್ಲಿ ಇರುವಂತಹ ಹುಳುಗಳು ತನ್ನಷ್ಟಕ್ಕೆ ತಾನೇ ಹೊಸ ಮಡಿಗಳಿಗೆ ಹೋಗಿಬಿಡ್ತವೆ. ನಾವು ಕೈಯಿಂದ ತೆಗೆದು ಮತ್ತೊಂದು ಮಡಿಗೆ ಬಿಡುವಂತ ಪ್ರಮೇಯನ ಇಲ್ಲ. ನೀವು ಫ್ರೆಶ್ ಆಗಿ ಆಹಾರ ಮತ್ತು ತೇವಾಂಶ ಹೊಸ ಮಡಿಗಳಲ್ಲಿ ಕೊಟ್ಟಾಗ ಹಳೆ ಮಡಿಗಳಿಂದ ಹುಳುಗಳು ತಮ್ಮಷ್ಟಕ್ಕೆ ತಾವೇ ಆ ಮಡಿಗಳಿಗೆ ಹೋಗಿ ತಮ್ಮ ಕೆಲಸವನ್ನು ಮತ್ತೆ ಪುನರಾರಂಭ ಮಾಡ್ತವೆ. ಇವತ್ತು ಎರೆಹುಳು ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಹೌದು, ಮುಖ್ಯವಾದ ಕಸುಬನ್ನ ಮಾಡ್ಕೊಂಡ್ರೆ ಎಷ್ಟು ಮಟ್ಟಿಗೆ ಲಾಭ ಪಡಿಬಹುದು ಅಂತೀರಾ? ಇದು ಒಂದು ಮುಖ್ಯವಾದಂತ ಆಕ್ಚುಲಿ ಪ್ರಶ್ನೆ. ಕೃಷಿಯ ಜೊತೆಗೆ ಕೃಷಿ ಆಧಾರಿತ ಉದ್ದಿಮೆಗಳನ್ನು ಮಾಡಿಕೊಂಡ್ರೆ ರೈತ ಇವತ್ತು ಬಹಳಷ್ಟು ಸಂಕಷ್ಟದ ಸ್ಥಿತಿಯಲ್ಲಿದ್ದಾನೆ. ಹೌದು. ಸೊ ಇಂಥ ಉದ್ದಿಮೆಗಳನ್ನು ಅವನು ಮಾಡಿಕೊಂಡು ಹೋದರೆ ಸಾಕಷ್ಟು ಪ್ರಮಾಣದಲ್ಲಿ ಆರ್ಥಿಕವಾಗಿ ಅವನಿಗೆ ಸಬಲನಾಗಲಿಕ್ಕೆ ಸಾಧ್ಯವಾಗ್ತದೆ. ಸೊ ಸಾಮಾನ್ಯವಾಗಿ ಒಬ್ಬ ರೈತ 10 ಎಕರೆ ಇರುವಂತ ರೈತ ತನ್ನ ಜಮೀನಿಗೆ ಬೇಕಾಗುವ 10 ಟನ್ ಎರೆಹುಳು ಗೊಬ್ಬರದ ಜೊತೆಗೆ ಇನ್ನೊಂದು 10 ಟನ್ ಜಾಸ್ತಿ ಉತ್ಪಾದನೆ ಮಾಡಿದರೆ ಒಂದು ವರ್ಷದಲ್ಲಿ ಸಣ್ಣ ರೈತ ಆ 10 ಟನ್ ನಾವು ಮತ್ತೊಬ್ಬ ರೈತನಿಗೆ ಕೊಟ್ಟಾಗ ಕನಿಷ್ಠ ಪಕ್ಷ ಒಂದು 15,000-20,000 ಹಣ ನಾವು ಕಳಿಸಬಹುದು. ಇವಾಗ ನಾವು ಹಾಲಿನ ಉದ್ಯಮ ಮಾಡ್ತೀವಿ, ಹಾಲು ಅಥವಾ ಕೋಳಿ ಸಾಕಾಣಿಕೆ ಮಾಡ್ತೇವೆ, ಕುರಿ ಸಾಕಾಣಿಕೆ ಮಾಡ್ತೀವಿ. ಸೊ ಕೃಷಿಯ ಜೊತೆಗೆ ಇದನ್ನು ಒಂದು ಕಸಬನ್ನಾಗಿ ಮಾಡಿಕೊಂಡ್ರೆ ರೈತ ಆರ್ಥಿಕವಾಗಿ ಸಬಲನಾಗಕ್ಕೆ ಸಾಧ್ಯ, ಒಳ್ಳೆ ಲಾಭ ಡೆಫಿನೆಟ್ ತೆಗಿಬಹುದು. ಬೇಕಾದಷ್ಟು ಜನ ರೈತರು ಇವಾಗ ಕರ್ನಾಟಕದಲ್ಲಿ ವಾಣಿಜ್ಯ ದೃಷ್ಟಿಯಿಂದ ಮಾಡಿಕೊಂಡು ಲಾಭ ಪಡಿತಾ ಇದ್ದಾರೆ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಎರೆಹುಳು ಗೊಬ್ಬರ ತಯಾರಿಕೆ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತ ಅಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ಬಹಳ ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎರೆಗೊಬ್ಬರ ತಯಾರಿಕೆ ಕುರಿತು ಡಾಕ್ಟರ್ ಆರ್ ಎಸ್ ಗಿರಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಗೊರವರ ಮಲ್ಲಯ್ಯ ಹಾಗೂ ಸಂಗಡಿಗರಿಂದ ಗೊರವರ ಪದ.